ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು, ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ. ಅಧ್ಯಾಯ 52, ಆ ಸ್ಫೋಟನದಲ್ಲಿ ನಾನು ಸಹಾಯಕನಾಗುತ್ತೇನೆ. ಮಿಸ್ಟರ್ ಮೈಕಾಬರನ್ನು ಗೊತ್ತು ಮಾಡಿದ್ದ ದಿನ ಬಂತೇ ಬಂತು. ಮಿಸ್ಟರ್ ಡಿಕ್ಕರು ಮತ್ತು ನಾನು ಮಾತ್ರ ಕೆಂಟರ್ಬರಿಗೆ ಹೋಗುವುದೆಂದು ಮೊದಲು ನಿಶ್ಚಯ ಮಾಡಿದ್ದರು. ಡೋರಾಳ ಒತ್ತಾಯಕ್ಕಾಗಿ ಅತ್ತೆಯೂ ನಮ್ಮ ಜೊತೆಯಲ್ಲಿ ಕೆಂಟರ್ಬರಿಗೆ ಬಂದಳು. ಡೋರಾಳಿಂದ ಇನ್ನೇನು ನಮಗೆ ಸಹಾಯ ಮಾಡಲು ಅನುಕೂಲವಿಲ್ಲದೆ ಆಗಿದ್ದುದರಿಂದ ಅತ್ತೆಯನ್ನು ಅವಳ ಒತ್ತಾಯದಿಂದಲಾದರೂ ಕಳುಹಿಸಿದರೆ ನಮಗೆ ಉಪಕಾರವಾಗಬಹುದೆಂದು ಅವಳು ಹಾಗೊಂದು ಒತ್ತಾಯ ಮಾಡಿದ್ದಳು. ಎಂದಿಗಿಂತಲೂ ತಾನು ಎಷ್ಟೆಷ್ಟೋ ಹುಷಾರಾಗಿರುವುದನ್ನು ಹೇಳಿ ನಾವು ಸ್ವಲ್ಪ ಹಿಂಜರಿಯುವುದನ್ನು ನೋಡಿ ಅವಳು ಅಳಲು ಪ್ರಾರಂಭಿಸಿದಳು. ಹಾಗಾಗಿ ನಾವು ಮೂವರು ನಮ್ಮ ಮನೆಯಿಂದಲೂ, ಟ್ರೇಡರ್ಸನ್ನು ಅವನ ಮನೆಯಿಂದಲೂ ಹೊರಟು ಕ್ಲುಪ್ತ ಸಮಯದಲ್ಲಿ ಕೇಟರ್ಬರಿ ಹೋಟೆಲ್ಗೆ ತಲುಪಿದೆವು. ಮಿಸ್ಟರ್ ಮೈಕಾಬರ್ರು ನಮ್ಮನ್ನು ಬಹು ಗೌರವದಿಂದ ಸ್ವಾಗತಿಸಿ ಮಿಸ್ಟರ್ ಡಿಕ್ಕರನ್ನು ಪ್ರತ್ಯೇಕವಾಗಿ, ಹೇಗಿದ್ದೀರಿ ಮಿಸ್ಟರ್ ಡಿಕ್ಸನ್ ಎಂದು ಕೇಳಿದರು. ಮಿಸ್ಟರ್ ಡಿಕ್ಕರಿಗೆ ಬಹಳ ಸಂತೋಷವಾಯಿತು. ಮಿಸ್ಟರ್ ಮೈಕಾಬರ್ರ ಕೈ ಕುಲುಕುತ್ತಾ, ನಿಮಗೆ ಊಟವಾಗಿದೆಯಾ ಮಿಸ್ಟರ್ ಮೈಕಾಬರ್ ಎಂದು ಗಂಭೀರವಾಗಿ ವಿಚಾರಿಸಿದರು. ಹಿಂದಿನ ಒಂದು ದಿನ ಮಿಸ್ಟರ್ ಮೈಕಾಬರ್ ಊರೆಯನ ವಿಷಯದಲ್ಲಿ ತಾನು ಆ ಒಂದು ಕೆಲಸವಾಗದೆ ಏನನ್ನು ಮುಟ್ಟೆನು ಎಂದು ಹೇಳಿ ನಮ್ಮ ಮನೆಯಿಂದ ಊಟ ಮಾಡದೆ ಹೋಗಿದ್ದ ಕಾರಣ ಅವರು ಹಾಗೆ ಕೇಳಿರಬಹುದು. ಆದರೆ ಅತ್ತೆ ಸ್ವಲ್ಪ ಓರೆಯಲ್ಲಿ ಮಿಸ್ಟರ್ ಡಿಕ್ಕರನ್ನು ಗದರಿಸಿದ್ದರಿಂದ ಅವರು ಮೌನವಾದರು. ಆದರೆ ಮಿಸ್ಟರ್ ಮೈಕಾಬರ್ರಂತೂ ಉತ್ತರವನ್ನು ಕೊಟ್ಟೇ ಕೊಟ್ಟರು. ಪ್ರಪಂಚವನ್ನೇ ನನಗೆ ಬಹುಮಾನವಾಗಿ ಕೊಟ್ಟು ಊಟ ಮಾಡಯ್ಯಾ ಅಂದರೂ ನಾನು ಊಟ ಮಾಡಲಾರೆ, ಹಸಿವೆಗೂ ನನಗೂ ಪರಿಚಯ ಮರೆತು ಅನೇಕ ದಿನಗಳಾದುವು ಎಂದಂದರು. ಅನಂತರ ಟ್ರೇಡರ್ಸನ್ನು ಅವರು ಹೋಟೆಲಿನ ಒಂದು ಕೋಣೆಯೊಳಗೆ ಹೋಗಿ ಮುಂದಿನ ಕಾರ್ಯಗಳನ್ನು ಕುರಿತು ಗುಟ್ಟಾಗಿ ಮಾತಾಡಿಕೊಂಡರು. ಅನಂತರ ಮಿಸ್ಟರ್ ಮೈಕಾಬರರು ಅವರ ಆಫೀಸಿಗೆ ಹೋದರು. ಅವರು ಹೋಗಿ 5 ಮಿನಿಟ್ಗಳ ನಂತರ ನಾವು ಅವರ ಆಫೀಸಿಗೆ ಹೋಗಬೇಕೆಂದು ನಮ್ಮೊಳಗೆ ಏರ್ಪಡಿಸಿಕೊಂಡಿದ್ದೆವು. ನಾವು ನಾಲ್ವರು ಕ್ಲುಪ್ತ ಸಮಯಕ್ಕೆ ಮಿಸ್ಟರ್ ವಿಕ್ಫೀಲ್ಡ್ರ ಮನೆಗೆ ತಲುಪಿದೆವು. ಮಿಸ್ಟರ್ ವಿಕ್ಫೀಲ್ಡ್ರ ಮನೆಯಲ್ಲೇ ಅವರ ವಕೀಲಿ ಆಫೀಸು ಇದ್ದುದರಿಂದ ಎದುರಿನ ಕೋಣೆಯಲ್ಲಿ ಮಿಸ್ಟರ್ ಮೈಕಾಬರರು ಕುಳಿತುಕೊಂಡು ಏನನ್ನೋ ಬರೆಯುತ್ತಿದ್ದರು. ಅವರು ನಮ್ಮನ್ನು ನೋಡಿಯೂ ಕಾಣದವರಂತೆ ನಟಿಸಿ ಕುಳಿತಿದ್ದರೆಂದು ನನಗೆ ಗೊತ್ತಿತ್ತು. ಅವರ ಆಫೀಸ್ ಕೆಲಸದಲ್ಲಿ ರೂಲ್ ದೊಣ್ಣೆಯೊಂದು ಅವರ ಎದೆಯಲ್ಲಿ ಇರಿದಿದ್ದ ಕಟಾರಿ ಹಿಡಿಯಂತೆ ಸ್ವಲ್ಪಾಂಶ ಕಾಣುವ ಯಾವತ್ತಿನ ಕ್ರಮದಂತೆ ಇಂದೂ ಆ ರೂಲ್ ದೊಣ್ಣೆಯು ಕಾಣುತ್ತಿತ್ತು. ನಾವು ಪ್ರಥಮವಾಗಿ ಅವರ ಆಫೀಸಿಗಾಗಿ ದಾಟಬೇಕಾಗಿದ್ದುದರಿಂದ ಅವರ ಸಮೀಪವಾದಾಗ ಅವರನ್ನು ಕಂಡು ನಾನು, ನಮಸ್ಕಾರ ಮಿಸ್ಟರ್ ಮೈಕಾಬರ್, ಸೌಖ್ಯವೇ ಎಂದು ಕೇಳಿದೆ. ಕ್ಷೇಮ, ಥ್ಯಾಂಕ್ಸ್, ನೀವು ಕ್ಷೇಮ ತಾನೇ ಅಂದರು ಅವರು. ಮಿಸ್ಟರ್ ವಿಕ್ಫೀಲ್ಡ್ರ ಮನೆಯಲ್ಲಿದ್ದಾರೇನು? ಇರಬೇಕು, ಅವರ ತಂದೆಯವರು ವಾತರೋಗದಿಂದ ಮಲಗಿದ್ದಾರೆ, ಅವರ ಸಮೀಪ ಮಗಳು ಇರಬೇಕು ಎಂದಂದು ನಮ್ಮನ್ನು ಕರೆದು ಮಿಸ್ಟರ್ ವಿಕ್ಫೀಲ್ಡ್ರ ಮನೆ ಬೈಠಕಾನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ನಮ್ಮನ್ನು ಆಸನಗಳಲ್ಲಿ ಕೂರಿಸಿದರು. ಅನಂತರ ಒಳಗಿನವರಿಗೆ ಕೇಳುವಷ್ಟು ದೊಡ್ಡ ಮತ್ತು ಗಂಭೀರ ಸ್ವರದಿಂದ ಮಿಸ್ ಟ್ರಾಟ್ವುಡ್, ಮಿಸ್ಟರ್ ಡೇವಿಡ್ ಕಾಪರ್ಫೀಲ್ಡ್, ಮಿಸ್ಟರ್ ಥಾಮಸ್ ಟ್ರೇಡಲ್ಸ್ ಮತ್ತು ಮಿಸ್ಟರ್ ಡಿಕ್ಸನ್ರವರು ಭೇಟಿಗಾಗಿ ದಯಮಾಡಿಸಿದ್ದಾರೆ ಎಂದು ಹೇಳಿದರು. ಒಳಗಿನಿಂದ ಯಜ್ಞಸಳು ಬಂದು ನಮ್ಮನ್ನು ನೋಡಿ ಸಂತೋಷದಿಂದ ಸ್ವಾಗತಿಸಿ ಮಾತಾಡುತ್ತಾ ಕುಳಿತಳು. ಅಷ್ಟು ಹೊತ್ತಿಗೆ ಉರೆಯನು ಅಲ್ಲಿಗೆ ಬಂದನು. ಅವನಿಗೂ ನಮಗೂ ಸಾಂಪ್ರದಾಯಿಕ ಕುಶಲ ಪ್ರಶ್ನೆಗಳು ನಡೆದವು. ಯಜ್ಞಸಳು ನಮ್ಮ ಜೊತೆಯಲ್ಲಿದ್ದದ್ದನ್ನು ನೋಡಿಯೋ ಏನೋ ಉರೆಯ ಮಿಸ್ಟರ್ ಮೈಕಾಬರನ್ನು ನೋಡಿ ಏಕವಚನದಿಂದ, ಮೈಕಾಬರ್ ನೀನು ಹೋಗಿ ನನ್ನ ತಾಯಿಯನ್ನು ಕರ್ಕೊಂಡು ಬಾ, ಇಷ್ಟು ಜನ ಸ್ನೇಹಿತರು ಬಂದಿರುವಾಗ ಅವಳು ಸಂತೋಷ ಪಡಲಿ ಎಂದು ಆಜ್ಞಾಪಿಸಿದನು. ಮಿಸ್ಟರ್ ಮೈಕಾಬರರು ಯಾವ ಉತ್ತರವನ್ನು ಕೊಡದೆ ಅಲುಗದೆ ಬಾಗಿಲ ಬದಿಯಲ್ಲಿ ನಿಂತಿದ್ದರು. ಯಜ್ಞಸಳು ಅತ್ತೆಯೂ ಒಂದು ಕಡೆಯೂ, ನಾನು ಟ್ರೇಡರ್ಸನು ಇನ್ನೊಂದು ಕಡೆಯೂ ಕುಳಿತಿದ್ದೆವು. ಅಲ್ಲಿನ ಕೆಲ ಸಂದರ್ಭಗಳಿಂದ ಉರೆಯನಿಗೂ ಟ್ರೇಡರ್ಸನಿಗೂ ಪರಿಚಯ ಮಾಡಿಕೊಡಲಾಯಿತು. ಉರೆಯ ಟ್ರೇಡರ್ಸನೊಡನೆ ಬಹು ದೀನತನದಿಂದ ತನ್ನ ಜೀವನ ಚರಿತ್ರೆಯ ಅಭಿವೃದ್ಧಿ ಭಾಗವನ್ನು ಹೇಳಿಕೊಳ್ಳುತ್ತಿದ್ದನು. ಇಷ್ಟರಲ್ಲೇ ಮೈಕಾಬರರು ಅವರ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋದರು. ಹೋದವರು ತಿರುಗಿ ಬರುವಾಗ ಒಬ್ಬರೇ ಬಂದದ್ದನ್ನು ಕಂಡು, ಏನ್ ಮೈಕಾಬರ್ ಕೇಳಿಸಲಿಲ್ಲವೇನೋ, ಹೋಗಿ ತಾಯಿಯನ್ನು ಕರೆದುಕೊಂಡು ಬಾ ಎಂದು ಗದರಿಸಿದನು ಉರೆಯ. ಕೇಳಿಸಿದೆ ಎಂದಷ್ಟು ಮಾತ್ರ ಮಿಸ್ಟರ್ ಮೈಕಾಬರರು ಉತ್ತರವಿತ್ತರು. ಹಾಗಾದರೆ ಗೋಡೆಯಾಗಿ ನಿಂತದ್ದು ಏಕೆ ಅಂದನು ಉರೆಯ. ಏಕೆ ಅಂದರೆ ನನ್ನ ಖುಷಿ, ನಿನ್ನಂತಹ ನರಾಧಮನ ಜೊತೆ ಸೇರಿ ಗೋಡೆ ಹಾಗೆ ಆಗಿರುವುದು ಹೌದು, ಆದರೆ ಈಗ ಮನುಷ್ಯ ಆಗಿದ್ದೇನೆ ಅಂದರು ಮಿಸ್ಟರ್ ಮೈಕಾಬರ್. ಸತ್ಯ ಹೇಳಿದಂತೆ ಕೇಳು, ನಿನ್ನ ನಾಲಿಗೆ ಮತ್ತು ಅದಕ್ಕೆ ತಕ್ಕಂಥ ಬುದ್ಧಿ ಈ ಎರಡೂ ನಿನ್ನ ವೈರಿ. ನಿನಗೆ ನಾನು ಸಲಿಗೆ ಕೊಟ್ಟದ್ದು ಹೆಚ್ಚಾಯಿತು, ಬುದ್ಧಿ ಕಲಿಸುತ್ತೇನೆ ಮತ್ತೆ, ಈಗ ನಾನು ಹೇಳಿದಂತೆ ಮಾಡು. ಈಗ ಪುನಃ ಗದರಿಸಿದ ಉರೆಯ. ಉರೆಯನ ಮಾತಿಗೆ ಸೀದಾ ಉತ್ತರ ಕೊಡುವುದರ ಬದಲು ಸಿಟ್ಟಿನ ಉದ್ವೇಗದಿಂದ ಸಾಧಾರಣ ಆರ್ಭಟಿಸಿದಂತೆಯೇ ಮಿಸ್ಟರ್ ಮೈಕಾಬರರು ಅಂದರು, ಇಡೀ ಲೋಕದಲ್ಲಿರುವ ನರಾಧಮರಿಗಿಂತಲ್ಲ ಅತ್ಯಂತ ಹೀನ ನರಾಧಮನನ್ನು ನೋಡಬೇಕಾದರೆ ನೋಡಬೇಕು ಈ ಹೀಪನನ್ನು. ಯಾವ ನರಾಧಮನು ನನ್ನನ್ನು ಹಾಳು ಮಾಡಿ ಅವನ ಸಹವಾಸದಿಂದ ಈಗ ನನಗೆ ಬುದ್ಧಿ ಬಂದಿದೆಯೋ ಆ ನರಾಧಮನೇ ಈ ಹೀಪ್ ಎಂದು ಇವರು ಹೀಪ್ ಎಂಬ ಶಬ್ದವನ್ನು ಉಚ್ಚರಿಸುವಾಗಲೆಲ್ಲ ಹೀ ಎಂಬ ಅಕ್ಷರವನ್ನು ಬಹು ಗಟ್ಟಿಯಾಗಿ ಉಚ್ಚರಿಸುತ್ತಾ ಆ ಹೀಯ ಬಾರದಿಂದಲೇ ಉರೆಯನ ತಲೆಯನ್ನು ಪುಡಿಗೈಯುವ ಪ್ರಯತ್ನದಲ್ಲಿದ್ದಂತೆ ತೋರುತ್ತಿದ್ದರು. ಉರೆಯನಿಗೆ ಸಿಟ್ಟು ಏರಿತು. ನನ್ನನ್ನು ನೋಡಿ ಕಿಡಿಕಿಡಿಯಾಗಿ, ಕಾಪರ್ಫೀಲ್ಡ್ ಎಚ್ಚರಿಕೆ, ನಮ್ಮ ಮನೆಗೆ ಬಂದು ನಮ್ಮ ನೌಕರರಿಗೆ ಲಂಚ ಕೊಟ್ಟು ನಿಮ್ಮ ಕಡೆ ಮಾಡಿಕೊಂಡು ನಮ್ಮ ಆಫೀಸಿನಲ್ಲಿ ಈ ಥರದ ಮಸರತ್ತು ಮಾಡುವುದರಲ್ಲಿ ಏನಿದೆ ಗೊತ್ತಿದೆಯೇ ಅಂದನು. ಈ ಸಮಯದಲ್ಲೇ ಸ್ವಲ್ಪ ಮೊದಲೇ ಹೊರಗೆ ಹೋಗಿದ್ದ ಟ್ರೇಡಲ್ಸ್ ಅನ್ನು ಉರೆಯನ ತಾಯಿಯನ್ನು ಬೈಠಕಾನೆಯ ಒಳಗೆ ಕರೆದುಕೊಂಡು ಬಂದನು. ಈಗ ಉರೆಯ, ನಿನ್ನ ತಾಯಿಯ ಪರಿಚಯವನ್ನು ಮಾಡಿಕೊಂಡು ನಾನೇ ಅವರನ್ನು ಕರೆದುಕೊಂಡು ಬಂದಿದ್ದೇನೆ ಅಂದನು ಟ್ರೇಡಲ್ಸ್. ಟ್ರೇಡಲ್ಸ್ ಅನ್ನು ಉರೆಯನ ತಾಯಿಯನ್ನು ಮನೆ ಒಳಗೆ ಕಂಡು ಏನೋ ಕೆಲವು ವಿಷಯ ಮಾತಾಡಿ ಇಲ್ಲಿಗೆ ಕರೆದುಕೊಂಡು ಬಂದದ್ದಿರಬೇಕು, ಏಕೆಂದರೆ ಅವಳು ಒಳಗೆ ಬಂದ ಹಾಗೆಯೇ ತನ್ನ ಮಗನನ್ನು ಬಹು ಪ್ರೀತಿಯಿಂದಲೂ ನಮ್ಮನ್ನೆಲ್ಲ ಬಹು ವಿನಯದಿಂದಲೂ ನೋಡುತ್ತಾ, ಅಪ್ಪ ಉರಿ ರಾಜಿ ಮಾಡಿಕೋ, ತಗ್ಗಿ ನಡಿ, ಬಗ್ಗಿ ನಡಿ, ಅವಸರ ಮಾಡಬೇಡ ಮಗನೇ ಎಂದು ಅಂದಳು. ಏನು ಮಾಡುತ್ತಿದ್ದೀಯ ಅಮ್ಮ, ಬಾಯಿ ಮುಚ್ಚಿ ಕುಳಿತುಕೋ, ನೀನೇ ಹೀಗೆಲ್ಲ ಮಾತಾಡಿದರೆ ನಮ್ಮ ಶತ್ರುಗಳಿಗೆ ಆಗುವ ಸಂತೋಷ ಎಷ್ಟು ಗೊತ್ತಿದೆಯೇ? ನಿನ್ನ ಇಂಥ ಒಂದೊಂದು ಮಾತಿಗೆ ಕಾಪರ್ ಫೀಲ್ಡ್ 100 ಪೌಂಡ್ ಕೊಟ್ಟಾನು, ನಿನಗೆ ಬೇಡ ಈ ಕೆಲಸ ಎಂದು ತನ್ನ ತಾಯಿಯನ್ನು ಗದರಿಸಿ ಟ್ರೇಡಲ್ಸನನ್ನು ಸಿಟ್ಟಿನಿಂದ ನೋಡುತ್ತಾ, ನಮ್ಮ ಮನೆಯಲ್ಲಿ ನಿಮಗೆ ಕೆಲಸವೇನು, ನಿಮಗಿಲ್ಲಿ ಪ್ರವೇಶಕ್ಕೆ ಅಧಿಕಾರ ಕೊಟ್ಟವರು ಯಾರು ಎಂದು ಕೇಳಿದನು. ಟ್ರೇಡಲ್ಸನ್ನು ಸ್ವಲ್ಪವೂ ಸಿಟ್ಟುಕೊಳ್ಳಲಿಲ್ಲ. ಆ ದಿನದ ಟ್ರೇಡಲ್ಸನ ಎಲ್ಲ ಕಾರ್ಯಗಳಲ್ಲೂ ನಿರುದ್ವಿಗ್ನತೆ, ಕೆಲಸಗಳಲ್ಲಿ ಹಠ ಪರಿಷ್ಕಾರತೆ ಕಂಡುಬರುತ್ತಿದ್ದು. ಅವನಲ್ಲಿ ಇದ್ದ ಈ ಗುಣಗಳ ಉಪಯೋಗ ಅಂದು ನಮಗೆಲ್ಲರಿಗೂ ತುಂಬಾ ಉಪಕಾರ ಮಾಡಿದೆ. ಯಾವ ಚಮತ್ಕಾರ ಗುಟ್ಟುಗಳ ಪ್ರಯೋಗದಿಂದಲೂ ಉರೆಯನ್ನು ಹಿಡಿದಿರುವಂತೆ ತೋರಿಸಿಕೊಳ್ಳದೆ ಸ್ವಲ್ಪವೂ ಗಾಬರಿಗೊಳ್ಳದೆ ಅವನು ಅಂದನು, ನಾನು ಮಿಸ್ಟರ್ ವಿಕ್ಫೀಲ್ಡರ ಮಿತ್ರನು ಮತ್ತು ಕಾನೂನು ಪ್ರಕಾರ ಅಧಿಕಾರ ಹೊಂದಿರುವ ಏಜೆಂಟನು. ಮಿಸ್ಟರ್ ವಿಕ್ಫೀಲ್ಡರಿಗೆ ಸಂಬಂಧಪಡುವ ಎಲ್ಲ ವ್ಯವಹಾರಗಳಲ್ಲಿ ಅವರ ಬದಲಿಗೆ ವರ್ತಿಸುವ ಸಂಪೂರ್ಣ ಅಧಿಕಾರವನ್ನು ರಿಜಿಸ್ಟರ್ಡ್ ರೆಕಾರ್ಡ್ ಮೂಲಕ ನಾನು ಪಡೆದಿರುತ್ತೇನೆ. ಈ ಅಧಿಕಾರ ಪತ್ರ ಇಲ್ಲೇ ನನ್ನ ಜೇಬಿನಲ್ಲಿ ಇದೆ. ಆದ್ದರಿಂದ ನೀನು ನನ್ನ ಸಮಕ್ಷಮದಲ್ಲಿ ಮಿಸ್ಟರ್ ಮೈಕಾಬರರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನನ್ನನ್ನು ಸಮಾಧಾನಪಡಿಸಲು ಬದ್ಧನಾಗಿರುತ್ತೀ. ಟ್ರೇಡಲ್ಸನ್ನು ಹೀಗೆಂದು ಮಿಸ್ಟರ್ ಮೈಕಾಬರರನ್ನು ನೋಡಿ, ಮಿಸ್ಟರ್ ಮೈಕಾಬರರೇ ನಿಮ್ಮ ಕಡೆ ಮುಂದುವರಿಸೋಣಾಗಲಿ ಅಂದನು. ಈ ಮಧ್ಯೆ ಉರೆಯ ಹೇಳಿದನು, ಆ ಮುದಿಕತ್ತೆ ತನ್ನ ಮುದಿತನದ ಜೊತೆಗೆ ಅಮಲನ್ನು ಸೇವಿಸಿ ನೀವು ಬರೆದುಕೊಟ್ಟದ್ದೆಲ್ಲಕ್ಕೂ ದಸ್ಕತ್ತು ಮಾಡಿರಬೇಕು. ಆ ಅಧಿಕಾರ ಪತ್ರ ಸಿಂಧುವಾಗತಕ್ಕದ್ದಲ್ಲ, ಅದನ್ನು ಒಳಸಂಚು ಮೋಸ ಬಲಾತ್ಕಾರಗಳಿಂದ ಪಡೆದಿರುತ್ತೀರಿ. ಹೌದು, ಈ ಕ್ರಮಗಳೆಲ್ಲ ನಡೆದಿದೆ, ಆದರೆ ಅದು ನಡೆದದ್ದು ನಿನ್ನ ಕಡೆಯ ಅನುಭವದಲ್ಲಿ ತಾನೇ? ನೀನು ಮಿಸ್ಟರ್ ವಿಕ್ಫೀಲ್ಡರ್ ಅವರೊಡನೆ ನಡೆಸಿರುವ ಈ ವರೆಗಿನ ವಹಿವಾಟುಗಳಲ್ಲೆಲ್ಲ ಒಳಸಂಚು ಮೋಸ ಬಲಾತ್ಕಾರಗಳಿಂದ ನಡೆದಿವೆ. ನೀನು ಮಿಸ್ಟರ್ ವಿಕ್ಫೀಲ್ಡರಿಂದ ತುಂಬಾ ಹಣವನ್ನು ಅಕ್ರಮದಿಂದ ಎಳೆದು ತೆಗೆಯುತ್ತೀ ಎಂಬುದೇ ನಮ್ಮ ಆರೋಪ ನಿನ್ನ ಮೇಲೆ. ನೀನು ಆ ವಿಷಯದಲ್ಲಿ ನಮ್ಮನ್ನು ಸಮಾಧಾನಪಡಿಸಬೇಕು ಎಂದು ಟ್ರೇಡರ್ಸ್ ಅನ್ನು ಹೇಳಿ ಪೂರೈಸುವುದರೊಳಗೆ ಉರೆಯನ ತಾಯಿ ಮಗನನ್ನು ನೋಡಿ, ಉರಿ ಮಗನೇ ಎಂದಂದಳು. ಅಷ್ಟಕ್ಕೆ ಉರೆಯ, ಬಾಯಿ ಮುಚ್ಚು, ನಾಲ್ಗೆ ಕತ್ತರಿಸುತ್ತೇನೆ ಎಂದು ಗದರಿಸಿದ. ಈ ಸಮಯದಲ್ಲಿ ಮಿಸ್ಟರ್ ಮೈಕಾಬರರು ನಮಗೆಲ್ಲ ಕೇಳಿಸುವಂತೆ, ಆದರೆ ಆ ಶಬ್ದವನ್ನು ಪೂರ್ಣ ಪ್ರಯೋಗಿಸುವುದು ಸಭ್ಯತೆಯಲ್ಲವೆಂದು ಅಂಜುತ್ತಾ, ಸ್ಕೌಂಡ್ರಲ್ ಅಂದರೆ ವಂಚಕ ಎಂದು ಮಾತ್ರ ಹೇಳುತ್ತಿದ್ದರು. ತಾಯಿ ಮಗನ ಚರ್ಚೆ ಪೂರೈಸಿದ ಮರುಕ್ಷಣದಲ್ಲಿ ಮಿಸ್ಟರ್ ಮೈಕಾಬರರು ತಮ್ಮ ರೂಲ್ ದೊಣ್ಣೆಯನ್ನು ಬಲಗೈಯಲ್ಲಿ ಮೇಲೆತ್ತಿ ಹಿಡಿದುಕೊಂಡು ನೋಡುವವರಿಗೆ ಇತರರನ್ನು ಹೆದರಿಸುವಂತೆ ತೋರುತ್ತಾ, ನಿಜವಾಗಿಯೂ ತಮ್ಮ ಆತ್ಮರಕ್ಷಣೆಗಾಗಿ ಮಾತ್ರ ಹಿಡಿದಿದ್ದರೂ ಎಡಗೈಯಲ್ಲಿ ತುಂಬಾ ಬರಹದ ಒಂದು ಪತ್ರದ ಕಟ್ಟನ್ನು ಹಿಡಿದುಕೊಂಡು ಅದರಿಂದ ಟ್ರೇಡಲ್ಸನ ಅಪ್ಪಣೆ ಪ್ರಕಾರ ಓದತೊಡಗಿದರು. ಶ್ರೀಮತಿ ಟ್ರಾಟ್ವುಡರೇ ಮತ್ತು ಇತರ ಮಹನೀಯರುಗಳೇ, ಪ್ರಪಂಚದಲ್ಲಿ ಈವರೆಗೆ ಜನಿಸಿರಬಹುದಾದ ಪಾಪಿಗಳಲ್ಲಿ ಅಗ್ರಗಣ್ಯನಾದ ಮಹಾಪಾಪಿಯನ್ನು ನಾನು ತಮ್ಮೆಲ್ಲರ ಸಮ್ಮುಖದಲ್ಲಿ ಆಪಾದಿಸಲಿರುವೆನು. ಈ ಆಪಾದನೆಯ ಉದ್ದೇಶದಲ್ಲಿ ಯಾವ ಸ್ವಾರ್ಥವೂ ಇಲ್ಲವೆಂಬುದನ್ನು ಮೊದಲಾಗಿ ವಿಜ್ಞಾಪಿಸಿಕೊಳ್ಳುವೆನು. ಕಡುವಾದ ಬಡತನವು ನನ್ನನ್ನು ನನ್ನ ತೊಟ್ಟಿಲಿನಿಂದಲೇ ಹಿಂಬಾಲಿಸಿ ಮನುಷ್ಯತ್ವವನ್ನೇ ಮುರಿದು ಜೀವವೇ ಭಾರವಾಗಿ ತೋರುವಂತೆಯೂ ಮಾಡಿದ್ದಿದೆ. ಅಪಮಾನಾಸ್ಪದವಾದ ಪ್ರಸಂಗಗಳಲ್ಲಿ ಸಿಕ್ಕಿಬಿದ್ದು ಬಳಲಿ ಹುಚ್ಚೆ ಹಿಡಿಯಬೇಕಾಗಿದ್ದಷ್ಟೂ ಕಷ್ಟ ಪರಂಪರೆಗಳನ್ನು ಅನುಭವಿಸಿದ್ದೆನು. ಅನುಭವಗಳಿಂದ ಪಳಗಿದ್ದೇನೆ. ನನ್ನ ಜೀವನದ ಪರಿಸ್ಥಿತಿ ಹೀಗಿದ್ದರೂ ಯಾವ ಸ್ವಾರ್ಥವೂ ಇಲ್ಲದೆ ಈ ಕಾರ್ಯ ಕೈಗೊಳ್ಳುತ್ತಿದ್ದೇನೆ. ನನ್ನ ಇಂಥ ಬಡತನದ ಅತ್ಯಂತ ಹೀನ ಪರಿಸ್ಥಿತಿಯಲ್ಲಿದ್ದಾಗಲೇ ವಿಕ್ಫೀಲ್ಡ್ ಮತ್ತು ಹೀಪ್ ಸಂಸ್ಥೆ ಎಂದನ್ನಲೇ, ಸಂಘ ಎಂದನ್ನಲೇ, ಬ್ಯೂರೋ ಎಂದನ್ನಲೇ ಅಂತೂ ಈ ಆಫೀಸಿಗೆ ಕೆಲಸಕ್ಕಾಗಿ ಸೇರಿದೆನು. ಘನವಂತ ಮಿಸ್ಟರ್ ವಿಕ್ಫೀಲ್ಡರ ಹೆಸರು ಈ ಸಂಘಕ್ಕೆ ಇರುವುದಾದರೂ ಇದರ ಮುಖ್ಯ ಚಾಲಕನು ಈ ಆ ಮಹಾ ವಂಚಕ ಫೋರ್ಜರಿ ಕೋರ ಹೀಪ್ ಮಾತ್ರ ಎಂಬುದನ್ನು ತಾವೆಲ್ಲ ಜ್ಞಾಪಕದಲ್ಲಿಡಬೇಕು. ಮಿಸ್ಟರ್ ಮೈಕಾಬ್ರರು ಹೀಗೆ ಓದುತ್ತಿದ್ದಾಗ ಉರೆಯ ಅವರ ಹತ್ತಿರ ಬಂದು ಅವರು ಓದುತ್ತಿದ್ದ ಕಾಗದವನ್ನು ಎಳೆದು ಬಿಡಲು ಪ್ರಯತ್ನಿಸಿದನು. ಆದರೆ ಮಿಸ್ಟರ್ ಮೈಕಾಬ್ರರು ಕಾಗದವನ್ನು ಅವನಿಗೆ ಸಿಕ್ಕದಂತೆ ಹಿಂದೆಳೆದು ಮುಂದೆ ಬಂದಿದ್ದ ಉರೆಯನ ಹಸ್ತಕ್ಕೆ ತನ್ನ ಕೈಯಲ್ಲಿದ್ದ ರೂಲ್ ದೊಣ್ಣೆಯಿಂದ ಬಲವಾಗಿ ಒಂದು ಪೆಟ್ಟನ್ನು ಕೊಟ್ಟರು. ಉರೆಯ ಕೈಯನ್ನು ಉಚ್ಚಿಕೊಳ್ಳುತ್ತಾ ದೂರ ಸರಿದು ನಿಂತನು. ಮಿಸ್ಟರ್ ಮೈಕಾಬ್ರರು ಉರೆಯನನ್ನು ಪ್ರತ್ಯೇಕ ಗದರಿಸಿ ಪುನಃ ಆ ಪತ್ರವನ್ನು ಓದಲಾರಂಭಿಸಿದರು. ನನ್ನ ಸಂಬಳವೆಷ್ಟೆಂಬುದನ್ನು ನಾವು ಮೊದಲಾಗಿ ನಿಶ್ಚಯಿಸಿಕೊಳ್ಳಲಿಲ್ಲ. ಕಡಿಮೆ ಪಕ್ಷದಲ್ಲಿ ವಾರಕ್ಕೆ 2.5 ಶಿಲಿಂಗ್ ಸಲ್ಲತಕ್ಕದ್ದೆಂಬುದನ್ನು ಮಾತ್ರ ನಿಶ್ಚಯಿಸಿಕೊಂಡು ಅನಂತರ ನಾನು ಮಾಡಬೇಕಾದ ಕಾರ್ಯಗಳ ವೈಶಿಷ್ಟ್ಯ, ಗಡುತರ, ಬಾಹುಳ್ಯ ಇತ್ಯಾದಿಗಳನ್ನು ಅನುಸರಿಸಿ ಸಂಬಳವನ್ನು ಏರಿಸಬೇಕು, ಏರಿಸಬಹುದು ಎಂದು ನಿಶ್ಚಯಿಸಿಕೊಂಡಿದ್ದೆವು. ಆದರೆ ಸಂಬಳ ಹೆಚ್ಚುವರಿಯಲು ಬೇಕಾದ ಈ ವಿಧದ 3 ಯೋಗ್ಯತೆಗಳ ಸಮಗ್ರ ಯೋಗ್ಯತೆ ಏನಾಗಿತ್ತೆಂದು ಹೇಳಬೇಕೇ? ನನ್ನ ದಾರಿದ್ರ್ಯ ಹೆಚ್ಚಿ, ನನ್ನ ಹಣದ ಅಭಿಲಾಷೆ ಹೆಚ್ಚಿ, ನನ್ನ ಮನುಷ್ಯತ್ವವನ್ನು ಕಳೆದುಕೊಂಡು ಅರ್ಥಾತ್ ಈ ಮಹಾವಂಚಕ ಕ್ರೂರಿ ಕೃತಜ್ಞ ಹೀಪನ ಪಾಪಕೃತ್ಯಗಳಲ್ಲಿ ನಾನು ಸಹಕರಿಸಿ ಅವನ ಪಾಪದ ಮಟ್ಟಕ್ಕೆ ನಾನು ಎಷ್ಟೆಷ್ಟು ನನ್ನ ನೌಕರಿ ಕೆಲಸಗಳಿಂದ ಏರುವೆನೋ ಅಷ್ಟೆಲ್ಲ ನನ್ನ ಯೋಗ್ಯತೆಯು ಅಂದರೆ ಹೆಚ್ಚು ಸಂಬಳ ಪಡೆಯಲು ಏರುತ್ತದೆಂಬುದೇ ಆಗಿತ್ತು. ಈ ತರನಾಗಿ ಈ ನರಾಧಮನು ನನ್ನ ಮತ್ತು ನನ್ನ ಕುಟುಂಬದ ಸುತ್ತಲೂ ಒಂದು ವಿಧದ ಬಲೆಯನ್ನೇ ಒಡ್ಡಿದನು. ಆದರೂ ಉರೆಯನ ಕೈಯಿಂದ ಕೆಲವು ಸಾಲಗಳನ್ನೂ ಪಡೆಯಬೇಕಾಗಿ ಬರುತ್ತಿತ್ತು. ಅಂಥ ಸಾಲಗಳ ಬಗ್ಗೆ ಪ್ರೋನೋಟ್ ಬರಕೊಟ್ಟು ನಾನು ಆ ರೀತಿಯಲ್ಲೂ ಉರೆಯನ ಬಲೆಯೊಳಗೆ ಬಂಧಿತನಾದೆನು. ಮಿಸ್ಟರ್ ಮೈಕಾಬ್ರರು ಉರೆಯನ ಕೈ ಕೆಳಗೆ ತುಂಬ ಕಷ್ಟಪಟ್ಟಿರಬೇಕೆಂಬುದು ಅವರ ಸಂಬಳಕ್ಕೆ ಮೀರಿದಷ್ಟು ಜವಾಬ್ದಾರಿಯುತ ಕೆಲಸಗಳನ್ನು ಮಾಡಿ ಹಿಂಸೆಗೆ ಒಳಗಾಗಿರಬೇಕೆಂಬುದು ನಿರ್ವಿವಾದ. ಆದರೆ ಅಂದಿನ ಕಷ್ಟ ಮತ್ತು ಹಿಂಸೆಗಳನ್ನೆಲ್ಲ ಮರೆಸಿಬಿಡುವಷ್ಟರ ಪ್ರತಿಫಲವೇ ಅವರ ಇಂದಿನ ಆಪಾದನೆಯಲ್ಲೂ ಆಪಾದನೆಯನ್ನು ಓದಿ ಹೇಳುವುದರಲ್ಲೂ ಇದೆ ಎಂಬಷ್ಟು ಸಂತೋಷ ತೃಪ್ತಿಗಳಿಂದ ಮಿಸ್ಟರ್ ಮೈಕಾಬ್ರರು ಆ ಪತ್ರವನ್ನು ಓದಿದರು. ಸಾಧಾರಣ ಒಂದು ಪಾರ್ಲಿಮೆಂಟ್ ಭಾಷಣವಾದರೂ ಇಷ್ಟೊಂದು ಗಂಭೀರತೆಯಿಂದ ಆಗಲಿಲ್ಲವೆಂಬಂತೆ ಅವರು ಓದಿದರು ಮತ್ತು ಮುಂದುವರಿಸಿ ಓದಿದರು. ನನ್ನ ಆರ್ಥಿಕ ಅಧೋಗತಿಯು ಹೆಚ್ಚಿದಾಗಲೇ ಉರೆಯ ತನ್ನ ವಂಚಕತನದ ರೆಕಾರ್ಡುಗಳನ್ನು ಸ್ವಲ್ಪ ಸ್ವಲ್ಪವಾಗಿ ನನ್ನಿಂದ ಮಾಡಿಸಿಕೊಳ್ಳುತ್ತಿದ್ದನು. ಮೊದಮೊದಲು ಅವನು ನನಗೆ ಕೊಡುವ ಅನುಭವಗಳು ಅರ್ಥವಾಗುತ್ತಿರಲಿಲ್ಲ. ನನ್ನ ಜವಾಬ್ದಾರಿಯ ಅರಿವೂ ನನಗೆ ಆಗಿರಲಿಲ್ಲ. ಆದರೆ ಕ್ರಮೇಣವಾಗಿ ಬಹುವಂಶ ಕಾರ್ಯ ನನ್ನ ಸಹಕಾರದಿಂದ ನಡೆದು ಹೋದ ಮೇಲೆ ನನಗೆ ಅರ್ಥವಾಯಿತು. ಉರೆಯನ ಪಾಪ ಕೃತ್ಯಗಳ ರಾಶಿಯಿಂದ ಕೆಲವನ್ನು ಮಾತ್ರ ಹೆಚ್ಚಿ ತೆಗೆದು ತಮ್ಮೆದುರು ಇಡಲು ಇಚ್ಛಿಸುತ್ತೇನೆ. ದಯಮಾಡಿ ಕೇಳಬೇಕು. ಇಷ್ಟು ಓದುವಾಗಲೇ ಉರೆಯನ ತಾಯಿಯು ಬಹು ವಿನಯದಿಂದ, ಮಾನೀಯರೇ ಬೇಸರಿಸಬೇಡಿರಿ, ಉರೆಯನು ಉಗ್ರ ಸ್ವಭಾವದವನಲ್ಲ, ಅವನು ದೀನನು, ತಮ್ಮ ಕ್ಷಮಾಯಾಚನೆ ಮಾಡುವವನು ಎಂದು ಹೇಳಿ ಮಗನನ್ನು ನೋಡಿ, ಉರಿ ಬಗ್ಗಿ ನಡೆದುದರಲ್ಲಿ ಅಪಕೀರ್ತಿ ಇಲ್ಲ ಮಗನೇ, ಕ್ಷಮೆಯನ್ನು ಬೇಡು ಎಂದು ಬಹುಮಟ್ಟಿಗೆ ರೋಧಿಸಿದಂತೆಯೇ ಹೇಳಿದಳು. ಸುಮ್ಮನೆ ಇರಮ್ಮ, ತಪ್ಪು ಮಾಡಿದ್ದರೆ ತಾನೇ ಕ್ಷಮೆ ಬೇಡುವುದು ಎಂದು ಉರೆಯ ತಾಯಿಗೆ ಗದರಿಸಿದಂತೆ ಉತ್ತರವಿತ್ತನು. ಮಿಸ್ಟರ್ ಮೈಕಾಬ್ರರು ಓದಿದರು. ನಾನು ವಿಷಯಗಳನ್ನು ಇಲ್ಲಿ ಸೂಕ್ಷ್ಮವಾಗಿ ಮಾತ್ರ ಹೇಳುವೆನು, ಮುಂದೆ ಕೋರ್ಟುಗಳಲ್ಲಿ ಇನ್ನೂ ಸೂಕ್ಷ್ಮದ ವಿಚಾರಗಳನ್ನು ಹೊರಹಾಕಲಿದೆ. ಪ್ರಕೃತ ಸಾರಾಂಶ ರೂಪದಲ್ಲಿ ಅವನ ತಪ್ಪುಗಳು ಹೀಗಿವೆ. ಒಂದನೆಯದು, ಮಿಸ್ಟರ್ ವಿಕ್ಫೀಲ್ಡರು ದೇಹ ಮತ್ತು ಮನಸ್ಸಿನಲ್ಲಿ ಅಶಕ್ತರಾಗಿದ್ದಾಗ ಅಥವಾ ಮನಸ್ಸು ಪಲ್ಲಟವಾಗಿದ್ದಾಗ ಅಥವಾ ಅಂಥ ಸಮಯಗಳಿಗಾಗಿ ಕಾದು ಕುಳಿತು ಅವು ದೊರಕಿದಾಗ ಮಾತ್ರ ಉರೆಯನು ಈ ಸಂಘದ ಬಹು ಜವಾಬ್ದಾರಿ ಕಾರ್ಯಗಳ ರೆಕಾರ್ಡುಗಳನ್ನು ತಯಾರಿಸಿರುತ್ತಾನೆ. ಅವರ ದಸ್ತಖತ್ತುಗಳನ್ನು ರೆಕಾರ್ಡುಗಳನ್ನು ಹಾಕಿಸಿದ್ದು ಅಂಥ ಸಮಯದಲ್ಲಿ ಮಾತ್ರ. ಮಿಸ್ಟರ್ ವಿಕ್ಫೀಲ್ಡರ್ ಮಾತ್ರ ಆಡಳಿತದಾರರಾಗಿ ಇರತಕ್ಕದ್ದೆಂದು ಇಡಲಾಗಿದ್ದ ಒಂದು ಸಂಚಯದ ನಿಧಿಯನ್ನು ಅವರೇ ಪಡೆದು ಖರ್ಚು ಮಾಡಿರುವಂತೆ ರೆಕಾರ್ಡ್ ತಯಾರಿಸಿ ಅಂಥ ಹಣವನ್ನು ಬ್ಯಾಂಕಿನಿಂದ ತಾನು ಪಡೆದುಕೊಂಡಿದ್ದಾನೆ. ಈ ಸಂಬಂಧದ ಹಣವು 12,614 pounds 2 shillings 9 pence. ಉರೆಯನು ಕಳ್ಳ ಡೈರಿ ಬರೆದಿಡುತ್ತಿದ್ದನು. ತನ್ನ ಈ ಒಳಸಂಚಿನ ಡೈರಿಯು ಕೊನೆಗೆ ಏನಾಯಿತು, ಸುಟ್ಟು ಬೂದಿಯಾಯಿತೇ ಎಂದು ವಿಚಾರಿಸತಕ್ಕದ್ದಿದೆ. ಇನ್ನು ಎರಡನೆಯದು, ಆಪಾದನೆ ಒಂದರಲ್ಲಿನ ಹಣವನ್ನು ಪೂರಾ ಉರೆಯನು ತನ್ನ ಸ್ವಂತ ಲೆಕ್ಕದಲ್ಲಿ ಬ್ಯಾಂಕಿನಲ್ಲಿಟ್ಟಿದ್ದಾನೆ. ಮಿಸ್ಟರ್ ವಿಕ್ಫೀಲ್ಡ್ರಿಂದ ತೆಗೆದ ಹಣವನ್ನೇ ಅವರಿಗೆ ಸಾಲ ಕೊಟ್ಟಂತೆಯೂ ಮಾಡಿ ಅಂಥ ಸಾಲದ ರೆಕಾರ್ಡುಗಳಿಗೆ ನನ್ನ ಸಾಕ್ಷಿಯನ್ನು ಹಾಕಿಸಿರುತ್ತಾನೆ. ಇಷ್ಟು ಹೇಳುವಾಗ ಉರೆಯನು ತನ್ನ ಜೇಬಿನಿಂದ ಬೀಗದ ಕೈಗಳನ್ನು ತೆಗೆದುಕೊಂಡು ಪಕ್ಕದ ಒಂದು ಕಪಾಟಿನ ಬಾಗಿಲು ತೆರೆಯಲು ಹೊರಟನು. ಅಷ್ಟರಲ್ಲೇ ಮಿಸ್ಟರ್ ಮೈಕಾಬ್ರರು ಅಂದರು, ಗಾಬರಿ ಇಲ್ಲ, ಎಲ್ಲ ಸರಿಯಾಗಿದೆ. ಬೆಳಿಗ್ಗೆ ಆಫೀಸ್ ಕೆಲಸಕ್ಕೆ ರೆಕಾರ್ಡ್ಗಳನ್ನು ಹೊರಗಿಡಲು ನನ್ನನ್ನು ಬಿಟ್ಟಾಗ ಆ ಫೋರ್ಜರಿ ರೆಕಾರ್ಡನ್ನು ನಾನು ತೆಗೆದುಕೊಂಡು ಬಂದೋಬಸ್ತಾಗಿ ಇಟ್ಟಿದ್ದೇನೆ. ಅನಂತರ ನಮ್ಮನ್ನೆಲ್ಲ ನೋಡಿ ಅವರು ಹೇಳತೊಡಗಿದರು. ಈಗಲೇ ಡೈರಿಯ ವಿಷಯವನ್ನು ಹೇಳಿಬಿಡುತ್ತೇನೆ, ಅದರಲ್ಲಿ ಸ್ವಲ್ಪ ಸ್ವಾರಸ್ಯವಿದೆ. ಆ ಡೈರಿಯನ್ನು ನಮ್ಮ ಕುಟುಂಬದ ಸುಖ ಸಂತೋಷಗಳನ್ನು ನಾಶಪಡಿಸಿದ ಈ ಉರೆಯನ ನಾಶಕ್ಕಾಗಿ ಮಿಸೆಸ್ ಮೈಕಾ ಬರಳು ಅವಳ ಕುಟುಂಬದಿಂದ ಬಂದ ಉತ್ತಮ ಗುಣಗಳಲ್ಲಿ ಒಂದಾದ ರೆಕಾರ್ಡ್ಗಳನ್ನು ಕುರಿತಾದ ಎಚ್ಚರಿಕೆಯ ದೃಷ್ಟಿಯಿಂದ ಕಾಪಾಡಿ ಇಟ್ಟಿರುವಳು. ನಾವು ಉರೆಯನ ಮನೆಯಲ್ಲಿ ಬಿಡಾರ ಬಿಟ್ಟ ನಂತರ ಬೂದಿ ರಾಶಿಯಲ್ಲಿ ಅದನ್ನು ಕಂಡು, ಅದರಲ್ಲಿ ನೂರಾರು ಒಂದೇ ನಮೂನೆಯ ದಸ್ಕತ್ತುಗಳನ್ನು ಕಂಡು ಅವಳು ಆಶ್ಚರ್ಯದಿಂದ ತೆಗೆದಿಟ್ಟಿರುವಳು. ಅನಂತರ ಕೆಲವು ದಿನದ ಮೇಲೆ ನೋಡುವಾಗ ಆ ದಸ್ಕತ್ತುಗಳೆಲ್ಲ ಇತರರ ದಸ್ಕತ್ತುಗಳನ್ನು ಅನುಕರಣ ಮಾಡಿದ ಪ್ರಯತ್ನಗಳೆಂದು ತಿಳಿದೆವು ಎಂದಿಷ್ಟು ಹೇಳಿ ಮಿಸ್ಟರ್ ಮೈಕಾಬರರು ತಮ್ಮ ಎದೆ ಮುಂದೆ ಮಾಡಿ ಮಹಾವೀರಾವೇಶದ ಜರ್ಬಿನಲ್ಲಿ ನಿಂತರು. ಆಗ ಟ್ರೇಡಲ್ಸನ್ನು ಅಂದನು, ಹೌದು, ಆ ಡೈರಿಯ ವರ್ತಮಾನ ತಿಳಿದು ನಾನು ಅದನ್ನು ಮಿಸೆಸ್ ಮೈಕಾಬರಳಿಂದ ಕೇಳಿ ತೆಗೆದುಕೊಂಡಿದ್ದೇನೆ. ಆ ಇನ್ನು ಮೂರನೇ ಆರೋಪ ಅಂದರು ಮಿಸ್ಟರ್ ಮೈಕಾಬರರು. ಮೂರನೆಯದು ಮೊದಲನವುಗಳಿಗಿಂತಲ್ಲ ದೊಡ್ಡ ಅಪರಾಧ. ಪರ್ವತ ಶ್ರೇಣಿಗೊಂದು ಶಿಖರ, ಜ್ವಾಲಾಮುಖಿಗೆ ಒಂದು ಬಾಯಿ ಇರುವಂತೆ ಹೀಪನ ಪಾಪಕೃತ್ಯಗಳ ಶಿಖರಪ್ರಾಯವಾಗಿ ಮೂರನೆಯ ವಿಷಯವಿದೆ. ಯಾವ ಮಹಾತ್ಮನ ಸಹಾಯದಿಂದ ತನ್ನ ಜೀವನ ನಡೆಸಿ ಯಾವ ಹೆಸರಿನ ಆಶ್ರಯ ದೊರಕಿದ್ದರಿಂದ ತಾನೊಬ್ಬ ವ್ಯಕ್ತಿಯಾಗಿ ಪರಿಗಣಿಸಲ್ಪಟ್ಟಿದ್ದನೋ ಆ ವಯೋವೃದ್ಧ ಜ್ಞಾನವೃದ್ಧ ಮಿಸ್ಟರ್ ವಿಕ್ಫೀಲ್ಡರ ಆರ್ಥಿಕ ಅಧಪ್ಪತನವನ್ನು ತನ್ನ ಕೈಯಿಂದಲೇ ತಂದಿಟ್ಟು ಅವರ ಅಂತರಂಗಕ್ಕೆ ಪ್ರವೇಶಿಸಿ ಅವರ ಮನಸ್ಸನ್ನೇ ತನ್ನ ಮುಷ್ಟಿಯೊಳಗಿಟ್ಟುಕೊಂಡು ಮಿಸ್ಟರ್ ವಿಕ್ಫೀಲ್ಡಳನ್ನು ತನ್ನ ಸಹಧರ್ಮಿಣಿಯನ್ನಾಗಿ ಮಾಡಿಕೊಳ್ಳುವ ಮಹಾಕುತಂತ್ರವನ್ನು ಈ ಹೀಪ್ ನಡೆಸುತ್ತಿದ್ದಾನೆ. ದಾಂಪತ್ಯ ಅನುರಾಗ ಮೊದಲಾದ ವಿಷಯಗಳು ಇಲ್ಲಿ ಒಂದು ದೃಷ್ಟಿಯಿಂದ ಅಪ್ರಾಸಂಗಿಕವೆಂದು ತೋರಿದರೂ ಮತ್ತೊಂದು ದೃಷ್ಟಿಯಿಂದ ಅದು ಉಚಿತವೂ ಹೌದೆಂದು ನಾನು ಅಭಿಪ್ರಾಯಪಡುತ್ತೇನೆ. ಮುಂದೆ ಹೀಪ್ ಮದುವೆಯಾಗಿ ಮನೆ ಮಾಡುವ ದೃಷ್ಟಿಯಿಂದಲೇ ಈ ಹಣದ ವಹಿವಾಟುಗಳೆಲ್ಲ ನಡೆದಿವೆ. ಇಷ್ಟು ಹೇಳಿ ಮುಂದಿನ ವಿವರಣೆಗಳಿಗೋಸ್ಕರ ಸ್ವಲ್ಪ ಆಲೋಚಿಸಿ ಕೊನೆಗೆ ಹೇಳತೊಡಗಿದರು. ಮಿಸ್ಟರ್ ವಿಕ್ಫೀಲ್ಡ್, ಮಿಸ್ ಎಗ್ನೆಸ್ ವಿಕ್ಫೀಲ್ಡ್ ಮತ್ತು ಇವರ ಸ್ಥಿರಾಚರ ಆಸ್ತಿಗಳಿಗೂ ಒಡ್ಡಿದ ಬಲೆಯಲ್ಲಿ ಮಿಸ್ ಎಗ್ನೆಸ್ ವಿಕ್ಫೀಲ್ಡ್ಗಳು ಸಿಕ್ಕದೆ ಹೋದರೆ ಬಾಕಿ ಉಳಿದವುಗಳನ್ನೆಲ್ಲ ತನ್ನದಾಗಿ ಮಾಡಿಕೊಳ್ಳುವ ತಂತ್ರವನ್ನು ಹೂಡಿರುತ್ತಾನೆ. ಅಂದರೆ ಈ ಮನೆ, ಮನೆಯಲ್ಲಿರುವ ಮರ ಮುಟ್ಟು, ಪಾತ್ರ ಪದಾರ್ಥ, ಮಿಸ್ಟರ್ ಮತ್ತು ಮಿಸ್ ವಿಕ್ಫೀಲ್ಡರ ಹೆಸರಿನಲ್ಲಿದ್ದ ಕಂಪನಿ, ಬ್ಯಾಂಕು ಮೊದಲಾದ ಸಂಸ್ಥೆಗಳ ಪಾಲುಗಳನ್ನು, ಹಣಗಳನ್ನು ಕ್ರಮವಾಗಿ ಕ್ರಯಸಾಧನವಾದಂತೆ ಮಿಸ್ಟರ್ ವಿಕ್ಫೀಲ್ಡರ ದಸ್ಕತ್ತಿಗೆಲ್ಲ ಮಿಸ್ಟರ್ ಮೈಕಾಬರರ ಸಾಕ್ಷಿ ಹಾಕಿ ರೆಕಾರ್ಡ್ಗಳನ್ನು ತಯಾರಿಸಿಟ್ಟಿದ್ದಾನೆ. ಇಂಥ ಮಹಾಪಾಪಿ ಹೀಪನಿಗೂ ಒಂದು ಧರ್ಮಬುದ್ಧಿ ಬಂದಿದೆ ನೋಡಿ. ಯಾವ ಮಹಾತ್ಮನ ಹಣದಿಂದ ತಾನು ಉಂಡು ತಿಂದು ಮೆರೆದು ಮನುಷ್ಯನಾಗಿ ನಿಂತಿರುವನೋ ಅಂಥವನ ಜೀವಮಾನ ಪರ್ಯಂತ ಅವರಿಗೆ ವರ್ಷಕ್ಕೆ ಪ್ರತಿ 3 ತಿಂಗಳಿಗೊಮ್ಮೆ ಜೀವನಾಂಶ ಹಣ ಕೊಡುವ ಉದಾರ ವ್ಯವಸ್ಥೆಯನ್ನು ಇವನು ಮಾಡಿರುತ್ತಾನೆ. ಇನ್ನು ಈ ಆಪಾದನೆ ಉಪಸಂಹಾರದ ಅಂಶ ಮಾತ್ರ ಬಾಕಿ ಇದೆ ಮತ್ತು ಆಪಾದನೆಯನ್ನು ರುಜು ಮಾಡುವ ಕರ್ತವ್ಯವೂ ಬಾಕಿ ಇದೆ. ಈ ಎರಡು ಕೆಲಸಗಳನ್ನು ಪೂರೈಸಿದ ನಂತರ ಈವರೆಗೆ ಭೂಭಾರವಾಗಿ ಬದುಕಿರುವ ಈ ಬಡ ಕುಟುಂಬವು ಭೂಮಿಯಿಂದಲೇ ಮಾಯವಾಗಲಿದೆ. ತಮ್ಮೆದುರಿಗಿಟ್ಟಿರುವ ಈ ವಿಷಯಗಳನ್ನು ಸಂಗ್ರಹಿಸಲು ನನಗೆ ಬೇಕಾದ ಸಮಯ, ಆಗ ನಾನು ಅನುಭವಿಸಿದ ಕಷ್ಟ ಇವನ್ನೆಲ್ಲ ನಾನು ತಮ್ಮೆದುರು ವಿವರಿಸಿ ತಮಗೆ ಜಿಗುಪ್ಸೆಯುಂಟು ಮಾಡುವುದಿಲ್ಲ. ಈ ನನ್ನ ನಿಸ್ವಾರ್ಥ ಪ್ರಯತ್ನಗಳಿಗೆ ತಕ್ಕಂತೆ ಮಾತ್ರ ತಾವೆಲ್ಲರೂ ನನ್ನನ್ನು ತಮ್ಮ ಅಮೋಘ ನೆನಪಿನಲ್ಲಿ ಇಟ್ಟುಕೊಂಡರೆ ನನ್ನ ಈ ಎಲ್ಲ ಪರಿಶ್ರಮಗಳು ಸಾರ್ಥಕವೆಂದು ನಾನು ನಂಬುತ್ತೇನೆ. ನಾನು ದೇಶಪ್ರೇಮ, ಸಮಾಜ ಪ್ರೇಮ, ಕಲಾ ಪ್ರೇಮಕ್ಕಾಗಿ ಈ ಕೆಲಸ ಮಾಡಿರುತ್ತೇನೆಂಬುದನ್ನು ಮಹಾಜನರು ತಿಳಿದ ಪಕ್ಷಕ್ಕೆ ನನಗೆ ಸಂಪೂರ್ಣ ತೃಪ್ತಿ ಸಮಾಧಾನವಾಗಲಿದೆ. ತಮ್ಮವನಾದ ವಿಲ್ಕಿನ್ಸ್ ಮೈಕಾಬರ್. ಈ ಮಾತುಗಳನ್ನೆಲ್ಲ ಕೇಳುತ್ತಾ ಕುಳಿತಿದ್ದ ನಮ್ಮ ಅತ್ತೆ ಮಿಸ್ಟರ್ ಮೈಕಾಬರರು ಓದುವುದನ್ನು ಮುಗಿಸಿದ ಕೂಡಲೇ ಎದ್ದು ಹೋಗಿ ಉರೆಯನ ಶರ್ಟಿನ ಕಾಲರ್ ಹಿಡಿದು ಎಳೆದು, ರಾಕ್ಷಸ, ಪಾಪಿ, ನನ್ನ ಆಸ್ತಿಯನ್ನು ಮಾರಿ ಹಣ ಗಳಿಸಿದವನು ನೀನಲ್ಲವೇ? ಮಿಸ್ಟರ್ ವಿಕ್ಫೀಲ್ಡರ್ ಅಜಾಗ್ರತೆಯಿಂದ ಹಾಗಾಯಿತೆಂದು ನಂಬಿ ಅವರ ಹೆಸರು ಹಾಳಾಗಬಾರದೆಂದು ನಾನು ಈವರೆಗೆ ಆ ನಷ್ಟವನ್ನೆಲ್ಲ ನಾನೇ ವಹಿವಾಟು ನಡೆಸಿ ತಂದುಕೊಂಡದ್ದೆಂದು ಹೇಳಿಕೊಂಡು ಬಂದಿರುವೆನು. ಈಗ ನೀಜ ತಿಳಿಯಿತು, ದ್ರೋಹಿ ಎಂದು ಬೈದಳು. ಇಷ್ಟಾದ ನಂತರ ನಾವು ಮಿಸ್ಟರ್ ಮೈಕಾಬರರ ಮನೆಗೆ ಹೋದೆವು. ಅಲ್ಲಿ ನಾವು ಅನೇಕ ವಿಷಯಗಳನ್ನು ಮಾತಾಡುತ್ತಾ ಕುಳಿತಿದ್ದೆವು. ಟ್ರೇಡಲ್ಸನು ನಮ್ಮ ಜೊತೆ ಸೇರಲು ಸ್ವಲ್ಪ ಸಮಯ ಬೇಕಾಗಿದ್ದುದರಿಂದ ನಾವು ಏನೇನೋ ಹರಟೆ ಹೊಡೆಯುತ್ತಾ ಕುಳಿತೆವು. ಅತ್ತೆಗೆ ಮಿಸ್ಟರ್ ಮೈಕಾಬರರನ್ನು ಕುರಿತು ಬಹುವಾದ ಸಂತೋಷವಾಗಿ ಅವರ ಮುಂದಿನ ಜೀವನ ವೃತ್ತಿಯನ್ನು ಕುರಿತೂ ಸಹ ಆಲೋಚಿಸಿದಳು. ಆಗಲೇ ಅವಳಿಗೊಂದು ಆಲೋಚನೆ ಸ್ಫುರಿಸಿ ಸ್ವಾವಲಂಬಿಗಳಾಗಿ ಬದುಕಬೇಕಾದ ಸ್ವಾಭಿಮಾನವುಳ್ಳ ಜನರು ಅನೇಕ ವೇಳೆ ಸ್ವದೇಶವನ್ನೇ ಬಿಟ್ಟು ಹೋಗುವ ಕ್ರಮವಿದೆ ಎಂದು ಅಂದಳು. ಈ ಅಭಿಪ್ರಾಯವನ್ನು ನಾವು ಚರ್ಚಿಸುತ್ತಾ ಆಸ್ಟ್ರೇಲಿಯಾವು ಹೊಸಬರಿಗೆ ಸಾಕಷ್ಟು ಅನುಕೂಲ್ಯಗಳನ್ನು ಒದಗಿಸಬಲ್ಲ ಭೂ ಸಂಪತ್ ಸಮೃದ್ಧಿಯ ಸ್ಥಳವೆಂದು ಹೇಳಿದೆವು. ಮಿಸ್ಟರ್ ಮೈಕಾಬರ್ಗೆ ಈ ಆಲೋಚನೆ ಬಹು ಉತ್ತಮವೆಂದು ತೋರಿ ತಾವು ತಮ್ಮ ಭವಿಷ್ಯದ ಅಭಿವೃದ್ಧಿಗಾಗಿ ಆಸ್ಟ್ರೇಲಿಯಾಕ್ಕೆ ಸಂಸಾರ ಸಮೇತರಾಗಿ ಹೋಗುವುದೆಂದು ನಿರ್ಧರಿಸಿದರು. ಅಷ್ಟು ಅಲ್ಲದೆ ಆಸ್ಟ್ರೇಲಿಯಾದಲ್ಲಿನ ಸುಂದರ ದೃಶ್ಯಗಳನ್ನು ಸಂಪದ ಅಭಿವೃದ್ಧಿಯಿಂದ ತಾವು ಮೆರೆಯುವ ಸಂದರ್ಭಗಳನ್ನು ಮಾತುಗಳಿಂದ ಚಿತ್ರಿಸಿ ಆನಂದಿಸತೊಡಗಿದರು. ಉರೆಯನನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿ ರೆಕಾರ್ಡ್ಗಳನ್ನು ಭದ್ರಪಡಿಸಿಟ್ಟು ಟ್ರೇಡಲ್ಸನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಜೊತೆಗೆ ಬಂದು ಸೇರಿದನು. ಆ ದಿನವೇ ನಾವು ನಾಲ್ವರು ಕ್ಯಾಂಟರ್ಬರಿಯಿಂದ ಲಂಡನ್ಗೆ ಬಂದೆವು. ಮಿಸ್ಟರ್ ಮೈಕಾಬರರು ನಮ್ಮನ್ನು ಕಳುಹಿಸಿಕೊಡುವುದಕ್ಕಾಗಿ ನಮ್ಮ ಜೊತೆಯಲ್ಲೇ ಕ್ಯಾಂಟರ್ಬರಿಯಲ್ಲಿ ಸ್ವಲ್ಪ ದೂರ ಬಂದರು. ಅಂದಿನ ನಮ್ಮ ಕೆಲಸ ಅಷ್ಟೊಂದು ಪರಿಷ್ಕಾರವಾಗಿ ಜರುಗಿದ ಮತ್ತು ಮುಂದೆ ಅವರ ಕುಟುಂಬ ಆಸ್ಟ್ರೇಲಿಯಾದಲ್ಲಿ ಅಭಿವೃದ್ಧಿ ಹೊಂದುವ ಸಂತೋಷಕ್ಕಾಗಿ ಅವರ ಪತ್ನಿಯೂ ಸಹ ಆಸ್ಟ್ರೇಲಿಯಾದ ಕೃಷಿಕನ ಪತ್ನಿ ಗಂಡನೊಡನೆ ಮಾತಾಡುವ ಕ್ರಮಗಳಿಂದ ಮಾತಾಡುತ್ತಾ ಬಂದರು. ಅವರಿಬ್ಬರ ಅಂದಿನ ಉತ್ಸಾಹ ಸಂತೃಪ್ತಿಗಳನ್ನು ನಾನೆಂದಿಗೂ ಮರೆಯೆನು. ಕಂಗರು ಪ್ರಾಣಿ ಆಸ್ಟ್ರೇಲಿಯಾದ ಮರುಭೂಮಿಯಲ್ಲಿ ಜೀವಿಸುವ ಕ್ರಮವನ್ನು ಮಿಸಸ್ ಮೈಕಾಬರಳು ನಮ್ಮೆಲ್ಲರ ಅನುಭವಕ್ಕಾಗಿ ವಿವರಿಸುತ್ತಾ ಬರುತ್ತಿದ್ದಾಗಲೇ ಇಂಗ್ಲೆಂಡಿನ ಎತ್ತುಗಳನ್ನು ಆಸ್ಟ್ರೇಲಿಯಾದ ಕೃಷಿಕನು ಪರಿಶೋಧನಾ ದೃಷ್ಟಿಯಿಂದ ನೋಡಬಹುದಾದಂತೆ ಮಿಸ್ಟರ್ ಮೈಕಾ ಅವರು ಸಂತೆಯಲ್ಲಿ ಕೂಡಿದ ಎತ್ತುಗಳನ್ನು ನೋಡುತ್ತಾ ನಮ್ಮ ಜೊತೆಯಲ್ಲಿ ಬರುತ್ತಿದ್ದುದನ್ನು ನಾನು ಎಂದಿಗೂ ಮರೆಯೆನು. ಅಧ್ಯಾಯ 52 ಮುಗಿಯಿತು.